ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ. ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಇದೀಗ ಆರಂಭವಾಗಲಿದೆ ನಮ್ಮ ಮುಂದಿನ ಕಾರ್ಯಕ್ರಮ. ಆಕಾಶವಾಣಿ 2022-23 ಸಾಲಿನ ಕೇಂದ್ರ ಮುಂಗಡ ಪತ್ರ, ಪ್ರತಿಕ್ರಿಯೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಕನ್ಸೆಪ್ಟ ಫರ್ನಾಂಡಿಸ್. ಆನರಬಲ್ ಸ್ಪೀಕರ್ ಸರ್, ಐ ಪ್ರೆಸೆಂಟ್ ದ ಬಜೆಟ್ ಫಾರ್ ದ ಇಯರ್ 2022-23. ಅಟ್ ದ ಔಟ್ಸೆಟ್ ಸರ್, ಐ ವಾಂಟ್ ಟು ಟೇಕ್ ಅ ಮೂಮೆಂಟ್ ಟು ಎಕ್ಸ್ಪ್ರೆಸ್ ಮೈ ಎಂಪತಿ for those who had to bear adverse health and economic effects of the pandemic. The overall sharp rebound and recovery of the economy is reflective of our country's strong resilience. India's economic growth in the current year is estimated to be 9.2%. Kendra Hanakasu Sachivarada Nirmala Sitaraman avaru 2022-23 vitta varshada mungada patravannu indu mandisidaru. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಎರಡನೇ ಆವೃತ್ತಿಯ ಬಿಜೆಪಿ ಸರ್ಕಾರದ ನಾಲ್ಕನೆಯ ಮುಂಗಡ ಪತ್ರ ಇದಾಗಿದೆ. ನಿನ್ನೆ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಮೂಲಕ ಘನತೆ ವೆತ್ತ ರಾಷ್ಟಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೆ ಚಾಲನೆ ನೀಡಿದ್ದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2021-22 ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದರು. ಪ್ರಸಕ್ತ ಸಾಲಿನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಸಂಕ್ಷಿಪ್ತವಾಗಿ ಜಿಡಿಪಿ, ಅಂದರೆ ಒಟ್ಟು ದೇಶೀಯ ಉತ್ಪನ್ನವು ಶೇಕಡ 9.2 ಎಂದು ಅಂದಾಜಿಸಲಾಗಿದೆ. ಮುಂಬರುವ ಹಣಕಾಸು ವರ್ಷದಲ್ಲಿ ಅಂದರೆ 2022-23 ಭಾರತದ ಆರ್ಥಿಕ ಬೆಳವಣಿಗೆಯು ಶೇಕಡ 8.5 ಆಗಿರುತ್ತದೆ ಎಂಬ ಆಶಾಭಾವವನ್ನು ವ್ಯಕ್ತಪಡಿಸಿದ್ದರು. ಪ್ರಮೋಟಿಂಗ್ ಡಿಜಿಟಲ್ ಎಕಾನಮಿ ಅಂಡ್ ಫಿನ್ಟೆಕ್ ಟೆಕ್ನಾಲಜಿ ಎನೇಬಲ್ಸ್ ಡೆವಲಪ್ಮೆಂಟ್ ಎನರ್ಜಿ ಟ್ರಾನ್ಸಿಷನ್ ಅಂಡ್ ಕ್ಲೈಮೇಟ್ ಆಕ್ಷನ್ ಅಂಡ್ ರಿಲೈಯಿಂಗ್ ಆನ್ ವರ್ಚುವಸ್ ಸೈಕಲ್ ಸ್ಟಾರ್ಟಿಂಗ್ ಫ್ರಮ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ವಿತ್ ಪಬ್ಲಿಕ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ helping to crowd in private investment. ಪ್ರತಿ ವರ್ಷ ಬಜೆಟ್ ಮಂಡನೆಯ ದಿನಾಂಕ ಸಮೀಪಿಸುತ್ತಿದ್ದಂತೆ ಜನರಲ್ಲಿ ಹಲವಾರು ರೀತಿಯ ನಿರೀಕ್ಷೆಗಳು ಮೂಡುತ್ತವೆ. ಜನಸಾಮಾನ್ಯರು ಬೆಲೆ ಏರಿಕೆಯನ್ನು ತಡೆಗಟ್ಟುವ ಸಾಧ್ಯತೆಗಳ ಬಗ್ಗೆ, ನಿಶ್ಚಿತ ಸಂಬಳದ ಉದ್ಯೋಗಿಗಳು ಆದಾಯ ತೆರಿಗೆ ವಿನಾಯಿತಿ ಬಗ್ಗೆ ಚಿಂತಿಸಿದರೆ, ಮಹಿಳಾ ಉದ್ಯೋಗಿಗಳು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಗೃಹಿಣಿಯರು ಮತ್ತು ಜನಸಾಮಾನ್ಯರು ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್, ಗೃಹ ಸಾಲ, ವಾಹನ ಸಾಲ, ಉಳಿತಾಯ, ದಿನಬಳಕೆಯ ವಸ್ತುಗಳ ಬೆಲೆ ಕುರಿತು ಗಮನಹರಿಸುತ್ತಾರೆ. ಇನ್ನು ಉದ್ಯಮಿಗಳು, ಹೂಡಿಕೆದಾರರು, ಯುವಜನರು, ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ಈ ಬಾರಿಯ ಮುಂಗಡ ಪತ್ರದಲ್ಲಿ ತಮಗೆ ಅನುಕೂಲಕರವಾದುದು ಏನೇನು ಇರಬಹುದು ಎಂದು ಕಾತರರಾಗಿರುತ್ತಾರೆ. ಬನ್ನಿ, ಈ ಎಲ್ಲಾ ವರ್ಗಗಳನ್ನು ಪ್ರತಿನಿಧಿಸುವ ಒಂದಷ್ಟು ಕೇಳುಗರ ಅಭಿಪ್ರಾಯಗಳನ್ನು ಕೇಳೋಣ. ನಾನು ಮಾಧುರಿ ಶಾಸ್ತ್ರಿ, ದೆಹಲಿ ವಿಶ್ವವಿದ್ಯಾಲಯದ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಪ್ರಸ್ತುತ ಆರ್ಥಿಕ ಸಂಶೋಧಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 2022-23 ಆರ್ಥಿಕ ವರ್ಷದ ಮುಂಗಡೆ ಪತ್ರದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಯಾವ ಯೋಜನೆಗಳನ್ನು ಪ್ರಸ್ತಾವಿಸಲಾಗಿದೆ ಎಂದು ನೋಡೋಣ. ನವೆಂಬರ್ 2021 ಬಿಡುಗಡೆಯಾದ ನ್ಯಾಷನಲ್ ಫ್ಯಾಮಿಲಿ ಅಂಡ್ ಹೆಲ್ತ್ ಸರ್ವೆಯ ಪ್ರಕಾರ ಮಹಿಳಾ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಕಂಡುಬಂದಿದೆ. ಮಹಿಳಾ ಆರೋಗ್ಯದೆಡೆ ಇನ್ನಷ್ಟು ಗಮನ ಹರಿಸಲು ಹಿಂದಿನ ಬಜೆಟ್ನಲ್ಲಿ ಪ್ರಸ್ತಾವಿಸಿದ ನಾರಿ ಶಕ್ತಿ, ವಾತ್ಸಲ್ಯ ಹಾಗೂ ಪೋಷಣಾ ಅಭಿಯಾನಗಳನ್ನು ಈ ವರ್ಷವೂ ಮುಂದುವರಿಸಲಾಗಿದೆ. ನಾರಿ ಶಕ್ತಿ ಅಭಿಯಾನದಡಿ ಸಂಬಾಲ್ ಹಾಗೂ ಸಾಮರ್ಥ್ಯ ಯೋಜನೆಗಳಿದ್ದು ಮಹಿಳಾ ಸಶಕ್ತೀಕರಣಕ್ಕೆ ಪೂರಕವಾಗಿವೆ. ಸ್ವಾಧಾರ್, ಬೇಟಿ ಬಚಾವೋ ಬೇಟಿ ಪಡಾವೋ ಆಂದೋಲನಗಳು ಸೇರಿವೆ. ಪೋಷಣ ಅಭಿಯಾನವು ಸಕ್ಷಮ ಅಂಗನವಾಡಿ ಯೋಜನೆಯನ್ನು ಒಳಗೊಂಡಿದ್ದು ಈ ವರ್ಷದ ಮುಂಗಡ ಪತ್ರದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಡಿಜಿಟಲ್ ಎಜುಕೇಷನ್ ಅನ್ನು ಪ್ರೋತ್ಸಾಹಿಸುವ ಸಲುವಾಗಿ ದೇಶದ 200,000 ಅಂಗನವಾಡಿಗಳಲ್ಲಿ ಆಡಿಯೋ ವಿಜುವಲ್ ಸಲಕರಣೆಗಳನ್ನು, ಮೂಲಸೌಕರ್ಯ ಸುಧಾರಣೆ ಹಾಗೂ ಸ್ವಚ್ಛ ವಿದ್ಯುತ್ ಸಂಪರ್ಕಗಳನ್ನು ನೀಡುವುದನ್ನು ಸರ್ಕಾರ ಘೋಷಿಸಿದೆ. ಈ ವರ್ಷ ದೈಹಿಕ ಆರೋಗ್ಯವಲ್ಲದೆ ಮಾನಸಿಕ ಆರೋಗ್ಯದೆಡೆಯೂ ಸರ್ಕಾರವು ಗಮನಹರಿಸಿದೆ. ಯುನೈಟೆಡ್ ನೇಷನ್ಸ್ನ ಇತ್ತೀಚಿನ ವರದಿ ಪ್ರಕಾರ ಭಾರತದ 14% ಯುವಜನರಲ್ಲಿ ಮಾನಸಿಕ ಖಿನ್ನತೆಯು ಕಂಡುಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ 23 ಮಾನಸಿಕ ಆರೋಗ್ಯ ಕೇಂದ್ರಗಳನ್ನು ಬೆಂಗಳೂರಿನ ನಿಮ್ಹಾನ್ಸ್ ಹಾಗೂ ಐಐಐಟಿಯ ನೇತೃತ್ವದಲ್ಲಿ ಸ್ಥಾಪಿಸಲಾಗುವುದೆಂದು ಸರ್ಕಾರ ಘೋಷಿಸಿದೆ. ಸಂತ್ರಸ್ತ ಮಹಿಳೆಯರಿಗೆ ನೆರವು ದೊರಕುವುದೆಂದು ನಿರೀಕ್ಷೆಯಿದೆ. ಈ ವರ್ಷ ಸರ್ಕಾರವು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಕೆಲವು ಯೋಜನೆಗಳನ್ನು ಕೈಗೊಂಡಿದೆ. ಎವಿಜಿಸಿ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂಡ್ ಕಾಮಿಕ್ಸ್ ವಲಯದಲ್ಲಿ ಕೌಶಲ ಅಭಿವೃದ್ಧಿಯನ್ನು ಒದಗಿಸಲು ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗುವುದು. 60% ಮಹಿಳೆಯರನ್ನು ಒಳಗೊಂಡಿರುವ ಜವಳಿ ವಲಯದಲ್ಲಿ ಉದ್ಯೋಗ ಅವಕಾಶವನ್ನು ಸೃಷ್ಟಿಸಲು ಜವಳಿ ವಲಯಕ್ಕೆ ಉಪಯುಕ್ತವಾಗುವ ಹಲವು ಸಾಮಗ್ರಿಗಳ ಮೇಲೆ ಆಮದು ಶುಲ್ಕವನ್ನು ಇಳಿಸಲಾಗಿದೆ. ಇದರಿಂದ ಜವಳಿ, ಚರ್ಮ, ಹ್ಯಾಂಡಿಕ್ರಾಫ್ಟ್ ಕ್ಷೇತ್ರದಲ್ಲಿ ರಫ್ತು ಹೆಚ್ಚಾಗಿ ಉದ್ಯೋಗ ಸೃಷ್ಟಿಯಾಗುವುದು ಎಂದು ನಿರೀಕ್ಷೆ ಇದೆ. ಆದಾಯ ತೆರಿಗೆಯಲ್ಲಿ ಹೆಚ್ಚೇನು ಬದಲಾವಣೆ ಕಂಡು ಬರದಿರುವುದು ಹಲವರಿಗೆ ನಿರಾಸೆಯಾಗಿದೆ. ಫೈನಾನ್ಷಿಯಲ್ ಇನ್ಕ್ಲೂಷನ್, ಆರ್ಥಿಕ ವ್ಯವಸ್ಥೆಗೆ ಸೇರ್ಪಡೆ ಪ್ರೋತ್ಸಾಹಿಸಲು ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ವಿಸ್ತರಿಸಲಾಗಿದೆ. ದೇಶಾದ್ಯಂತ ಪೋಸ್ಟ್ ಆಫೀಸ್ ಬ್ಯಾಂಕುಗಳನ್ನು ಕೋರ್ ಬ್ಯಾಂಕಿಂಗ್ ಆಗಿ ಪರಿವರ್ತಿಸಿ ಇದರಿಂದ ರೂರಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹೆಚ್ಚಾಗುವುದು ಎಂದು ನಿರೀಕ್ಷೆ ಇದೆ. ಸ್ಟಾರ್ಟ್ಅಪ್ಗಳಿಗೆ ನೀಡಿರುವ ತೆರಿಗೆ ರಿಯಾಯಿತಿಯನ್ನು ಇನ್ನೂ 1 ವರ್ಷ ಹೆಚ್ಚಿಸಲಾಗಿದೆ. ಎಂದರೆ March 2024 ಅವರಿಗೆ ತೆರಿಗೆ ರಿಯಾಯಿತಿ ಲಭ್ಯವಿರುತ್ತದೆ. ಕೋಆಪರೇಟಿವ್ ವಲಯಗಳಿಗೆ 18% ಟ್ಯಾಕ್ಸ್ ಇದ್ದಿದ್ದು ಅದನ್ನು ಈಗ 15%ಕ್ಕೆ ಇಳಿಸಲಾಗಿದೆ. ಕೋಆಪರೇಟಿವ್ಸ್ ಮೇಲೆ ಸರ್ಚಾರ್ಜ್ ಕೂಡ ಹಿಂದೆ 12% ಅದನ್ನು ಈಗ 7%ಕ್ಕೆ ಇಳಿಸಲಾಗಿದೆ. ಇದರಿಂದ ಕೋಆಪರೇಟಿವ್ಸ್ ವಲಯ ಹಾಗೂ ಸ್ಟಾರ್ಟ್ಅಪ್ ವಲಯದಲ್ಲಿ ಎಲ್ಲರಿಗೂ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗವು ಸೃಷ್ಟಿಯಾಗುವುದು ಎಂದು ನಿರೀಕ್ಷೆ ಇದೆ. ವರ್ಕ್ ಫ್ರಮ್ ಹೋಮ್ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಇಶ್ರಮ್, ಅಸೀಮ್, ಎನ್ಸಿಎಸ್ ಹಾಗೂ ಉದ್ಯಮ್ ಪೋರ್ಟಲ್ಗಳನ್ನು ಇಂಟರ್ಲಿಂಕ್ ಮಾಡಲಾಗಿದೆ. ಇಂದು ಮಂಡಿಸಲ್ಪಟ್ಟ ಕೇಂದ್ರ ಮುಂಗಡ ಪತ್ರದ ಬಗ್ಗೆ ಮಂಗಳೂರಿನ ನಿವೃತ್ತ ಬ್ಯಾಂಕ್ ಅಧಿಕಾರಿ ಅಡ್ಡೂರು ಕೃಷ್ಣರಾವ್ ಬಹಳ ದೂರಗಾಮಿ ಪರಿಣಾಮಗಳನ್ನು ಬೀರುವಂತಹ ಘೋಷಣೆಗಳನ್ನು ಅವರು ಮಾಡಿದ್ದಾರೆ. ಕೃಷಿ ಬೆಳೆಗಳ ಫಸಲಿಗೆ ಬೆಂಬಲ ಬೆಲೆ ನಿಧಿ ಎನ್ನುವುದನ್ನು ಘೋಷಿಸಿ ಅದಕ್ಕಾಗಿ 273,000 ರೂಪಾಯಿಗಳನ್ನು ಮೀಸಲಾಗಿಟ್ಟಿದ್ದಾರೆ. ಭತ್ತ ಮತ್ತು ಗೋಧಿಯಿಂದ ಶುರು ಮಾಡಿ ಹಲವಾರು ಬೆಳೆಗಳಿಗೆ ಇದು ಯಾವ ಬೆಲೆಗೆ ಮಾರಾಟ ಆದೀತು ಅನ್ನುವಂತಹ ರೈತರ ಆತಂಕ ಕಡಿಮೆ ಆಗುವುದರಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸಲಿಕ್ಕಿದೆ. ಯಾಕೆಂತ ಹೇಳಿದ್ರೆ ಗೋಧಿ ಮತ್ತು ಭತ್ತವನ್ನ 1,200,000 ಟನ್ ಖರೀದಿ ಮಾಡಲಿಕ್ಕಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಇನ್ನು ಎರಡನೇದಾಗಿ 5 ನದಿಗಳ ಜೋಡಣೆಯನ್ನ ಘೋಷಿಸಿದ್ದಾರೆ. ಇಷ್ಟರವರೆಗೆ ನದಿಗಳ ಜೋಡಣೆ ಬಗ್ಗೆ ಮಾತುಗಳು, ಚರ್ಚೆಗಳು, ಸಮಿತಿಗಳ ವರದಿಗಳು ಎಲ್ಲ ಇತ್ತು, ವಿನಃ ಹೀಗೆ ನೇರವಾಗಿ ಬಜೆಟ್ನಲ್ಲಿಯೇ ಘೋಷಣೆ ಮಾಡಿದ್ದಿಲ್ಲ. ಈಗ ಗೋದಾವರಿ ಮತ್ತು ನರ್ಮದಾ ನದಿಯನ್ನ, ಅದೇ ರೀತಿಯಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಯನ್ನ, ಹಾಗೆಯೇ ಪೆನ್ನಾರ್ ಕಾವೇರಿ ನದಿಯನ್ನ ಮತ್ತು ಕೃಷ್ಣಾ ಪೆನ್ನಾರ್ ನದಿಯನ್ನ ಜೋಡಿಸುವಂತಹ ಯೋಜನೆಗಳನ್ನ ಇವರು ಘೋಷಣೆ ಮಾಡಿದ್ದು ಮಾತ್ರ ಅಲ್ಲದೆ ಅದಕ್ಕೆ 44,605 ಕೋಟಿಯನ್ನ ಮೀಸಲಾಗಿಟ್ಟಿದ್ದಾರೆ. ಈ ವರ್ಷದಲ್ಲಿ ಇವರು ಬಜೆಟ್ನಲ್ಲಿ ನಿಧಿಯನ್ನ ಇದಕ್ಕೆ ಮೀಸಲಾಗಿಟ್ಟಿರುವ ಕಾರಣ ಕೆಲಸ ಶುರುವಾಗ್ತದೆ. ಇನ್ನೊಂದು 4-5 ವರ್ಷಗಳಲ್ಲಾದರೂ ಜೋಡಣೆಯಿಂದ ಆ ಪ್ರದೇಶದ ರೈತರಿಗೆ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ನದಿ ಜೋಡಣೆಯಿಂದ 25,00,000 ಎಕರೆಗೆ ನೀರಾವರಿಯನ್ನು ಒದಗಿಸುವಂತದ್ದು ಒಂದು ದೊಡ್ಡ ಕನಸಾಗಿದೆ. ಅದೇ ರೀತಿಯಲ್ಲಿ ಸೋಲಾರ್ ವಿದ್ಯುತ್ ಯೋಜನೆಗೆ ಸಮೇತ ಪ್ರೋತ್ಸಾಹವನ್ನು ಘೋಷಿಸಿದ್ದಾರೆ. ಸೋಲಾರ್ ವಿದ್ಯುತ್ ಉತ್ಪಾದನೆಗೆ 19,500 ಕೋಟಿ ರೂಪಾಯಿಗಳ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ವಿದ್ಯಾವಂತರಾಗ್ತಾ ಇದ್ದ ಹಾಗೆ ಉದ್ಯೋಗ ಏನು ಅನ್ನುವಂತ ಪ್ರಶ್ನೆ ಬರ್ತದೆ. ಅದಕ್ಕಾಗಿ 60,00,000 ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ಘೋಷಣೆಯನ್ನ ಬಜೆಟ್ ನಲ್ಲಿ ಮಾಡಲಾಗಿದೆ. ಘೋಷಣೆ ಮಾಡಿದ್ರೆ ಆಯ್ತಾ ಅಂತ ಹೇಳಿ ನಾವು ಅಂದುಕೊಳ್ಬಹುದು, ಆದ್ರೆ ಅದು ಹಾಗಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಉದ್ಯಮಗಳಿಗೆ 50,000 ಕೋಟಿ ರೂಪಾಯಿಗಳ ಪ್ರೋತ್ಸಾಹವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಹೀಗೆ ಕೋಟಿಗಟ್ಟಲೆ ರೂಪಾಯಿಗಳನ್ನ ಈ ಸಣ್ಣ ಉದ್ಯಮಗಳಿಗೆ ಮತ್ತು ಮಧ್ಯಮ ಉದ್ಯಮಗಳಿಗೆ ಕೊಟ್ಟಾಗ ಅಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತನಾಗಿ ನಮ್ಗೆ ಕೆಲಸ ಇಲ್ಲಿ ಅಂತ ಅರಸುವವರಿಗೆ ಇದು ಖಂಡಿತವಾಗಿ ಒಂದು ಆಶಾಕಿರಣ ಆಗಿದೆ. ಇನ್ನು ಎಣ್ಣೆ ಕಾಳು ಬೆಳೆಯುವಂತಹ ರೈತರಿಗೆ ಪ್ರೋತ್ಸಾಹವನ್ನು ಘೋಷಿಸಲಾಗಿದೆ. ಹಾಗೆ ಈಗ ಜನರಲ್ಲಿ ಜಾಗೃತಿ ಹೆಚ್ಚುತ್ತಿದೆ, ಅದಕ್ಕಾಗಿ ಸಾವಯವ ಕೃಷಿಯ ಉತ್ಪನ್ನಗಳಿಗೆ ಹೆಚ್ಚೆಚ್ಚು ಜನ ಹೆಚ್ಚು ಬೆಲೆ ಕೊಟ್ಟು ಅದನ್ನು ಖರೀದಿ ಮಾಡಲಿಕ್ಕೆ ತಯಾರಿದ್ದಾರೆ. ಈಗ ಈ ಬಜೆಟ್ ನಲ್ಲಿ ಗಂಗಾ ನದಿಯ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಸಾವಯವ ಕೃಷಿಗೆ ಒತ್ತು ನೀಡಲಿಕ್ಕೆ ಘೋಷಣೆಯನ್ನ ಮಾಡಿದ್ದಾರೆ. ಅಂತೂ ಈ ಬಜೆಟ್ ನಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಹಲವಾರು ಘೋಷಣೆಗಳನ್ನ ಮಾಡಲಾಗಿದೆ. ನನ್ನ ಹೆಸರು ಜಗದೀಶ್ ಕುಳಿಕರ್ ಅಂತೇಳಿ, ನಾನು ಪ್ರತಿಯಿಂದ ತೆರಿಗೆ ಸಲಹೆಗಾರನಾಗಿ ಕಾರವಾರದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ತರವಾದಂತಹ ಪಾಪ್ಯುಲರ್ ಬಜೆಟ್ ಆಸ್ಪದ ಕೊಡದೆ ಕೇವಲ ಡೆವಲಪ್ಮೆಂಟ್ ಅನ್ನ ಆಧಾರದಲ್ಲಿ ಇಟ್ಕೊಂಡು ಒಂದು ಉತ್ತಮವಾದಂತಹ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಹಲವಾರು ಉಪಯೋಗಿ ಕಾರ್ಯಗಳನ್ನ ಕೂಡ ಅವರು ಅದರಲ್ಲಿ ತಗೊಂಡು ಬಂದಿದ್ದಾರೆ. ಉದಾಹರಣೆಗಾಗಿ 2 ಲಕ್ಷ ಅಂಗನವಾಡಿಗಳನ್ನ ಡಿಜಿಟಲ್ ಆಗಿ ಅಪ್ಲೋಡ್ ಮಾಡುವಂತದ್ದು ಒಂದು ಉತ್ತಮವಾದ ಒಂದು ಹೆಜ್ಜೆ ಅಂತಾನೆ ಹೇಳಬೇಕು. ರೈಲ್ವೆಗೆ ಆಗ್ಲಿ, ಇಲೆಕ್ಟ್ರಿಫಿಕೇಶನ್, ರಸ್ತೆ, ವಿಮಾನ ಇತ್ಯಾದಿ ಜಲ ಸಾರಿಗೆ, ಇದಕ್ಕೆಲ್ಲ ಅತ್ಯಂತ ಹೆಚ್ಚಿನ ರೊಕ್ಕವನ್ನು ಇಟ್ಟಿದ್ದಾರೆ. ನಾವೇನು ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೇವೆ, ಅದು ಹೊರ ದೇಶಗಳಲ್ಲಿ ನಮ್ದು ಅತ್ಯಂತ ಹೆಚ್ಚಿನ ಮಟ್ಟದ ಕಪ್ಪು ಹಣ ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಟ್ರೇಡಿಂಗ್ ಎಲ್ಲ ಆಗ್ತಿತ್ತು. ಈಗ ಅವರು ಅದನ್ನ ನೇರವಾಗಿ ಯಾವುದೇ ತರದ ಬೆನಿಫಿಟ್ ಇಲ್ಲದೆ ಶೇಕಡಾ 30% ತೆರಿಗೆಗೆ ಒಳಪಡಿಸಿದ್ದಾರೆ. ಮೊದಲೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ರೇಟ್ ಅಥವಾ ಸರ್ವೆ ಏನಾದ್ರೂ ಆದ್ರೆ ಬಿಸ್ನೆಸ್ ನಲ್ಲಿ ಆದಂತಹ ಹಾನಿಯಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಸ್ಪದ ಇತ್ತು. ಈಗ ಅದನ್ನು ತೆಗೆದಾಕಿದ್ದಾರೆ. ಅದು ಕಳ್ಳ ಹಣ ಎಲ್ಲ ಇಡುವವರಿಗೆ ಬಹಳ ಕಷ್ಟ ಆಗ್ಬಹುದು. ಬಹಳಷ್ಟು ಜನ ತಾವು ಮಾಡದಂತ ವ್ಯವಹಾರಗಳನ್ನ ನೇರವಾಗಿ ಘೋಷಣೆ ಮಾಡುತ್ತಿದ್ದ ಭಾರತದ ಬೊಕ್ಕಸಕ್ಕೆ ಅತ್ಯಂತ ಹೆಚ್ಚಿನ ರೊಕ್ಕ ಹರಿದು ಬರಬಹುದು ಅಂತೇಳಿ ಒಂದು ಆಶಾಭಾವನೆ ನನ್ನಲ್ಲಿದೆ. ಸ್ಟಾರ್ಟ್ಅಪ್ಗಳು ಏನು ನಮ್ಮ ಭಾರತ ದೇಶದಲ್ಲಿ ಇನ್ನು ಬರುವ ವರ್ಷಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆರಂಭವಾಗುವಂತ ಅತ್ಯಂತ ಆಶಾದಾಯಕವಾದಂತಹ ಭಾವನೆ ಇದೆ. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ ಗಳಲ್ಲಿ ಹಲವು ಬದಲಾವಣೆಗಳನ್ನ ತಂದಿದ್ದಾರೆ. ಸರ್ಚಾರ್ಜ್ ಗಳನ್ನ ಕಡಿಮೆ ಮಾಡಿದ್ದಾರೆ. ಅದರಿಂದ ಕೂಡ ಉದ್ಯೋಗದ ಕ್ಷೇತ್ರ ವಿಸ್ತಾರವಾಗಿ ಬೆಳೆಯಬಹುದು ಅನ್ನುವಂಥದ್ದು ಒಂದು ಕೂಡ ಅನಿಸಿಕೆ. ಅದರಿಂದ ಇದು ದೇಶದ ಒಟ್ಟು ಬೆಳವಣಿಗೆಗೆ ನಿಶ್ಚಿತವಾಗಿ ಪೂರಕವಾದಂತಹ ಬಜೆಟ್. ಈಗ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇದ್ರೂ ಕೂಡ ಆ ಚುನಾವಣೆಗಳ ಕಾರಣಕ್ಕೆ ಯಾವುದೇ ಪಾಪ್ಯುಲರ್ ಬಜೆಟ್ ಅನ್ನ ಮಾಡದೆ ನೇರವಾಗಿ ರಾಷ್ಟ್ರದ ಬೆಳವಣಿಗೆಗೆ ಸಹಾಯಕವಾಗುವಂತಹ ಬಜೆಟ್ ಮಂಡನೆ ಮಾಡಿದ್ದು ಅತ್ಯಂತ ಶ್ಲಾಘನೀಯ ಮತ್ತು ಉತ್ತಮವಾದಂತಹ ಹೆಜ್ಜೆ ಅಂತಾನೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಕಲಬುರಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಸಂಗೀತ ಕಟ್ಟಿಮನಿ ಅವರು 4 ಕ್ಷೇತ್ರಗಳನ್ನು ಅಂದ್ರೆ ಪಿಎಂ ಗಟಿ ಶಕ್ತಿ ಯೋಜನಾ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಪ್ರಾಡಕ್ಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್ ಹಾಗೂ ಇನ್ನೊಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನು ಪ್ರಯಾರಿಟಿ ಆಗಿ ಇಟ್ಟುಕೊಂಡು ಇವತ್ತು ಬಜೆಟ್ ಅಲ್ಲಿ ಹಲವಾರು ಉತ್ತಮ ಅಂದ್ರೆ ಒಂದು ರೀತಿಯ ಆರ್ಥಿಕ ಅಭಿವೃದ್ಧಿಗೆ ಬೂಸ್ಟ್ ಮಾಡುವಂತಹ ಕೆಲವೊಂದು ಸ್ಕೀಮ್ಸ್ ಗಳನ್ನು ಮತ್ತು ಫಂಡಿಂಗ್ ಅನ್ನು ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಆ ಒಂದು ಪೀರಿಯಡ್ ಅಮೃತ ಕಾಲ ಅನ್ನುವಂಥದ್ದು ಅಂದ್ರೆ ನೇಷನ್ ಎಟ್ 100 ಅಂದ್ರೆ 25 ವರ್ಷಗಳ ಕಾಲಗಳ ಅಮೃತ ಕಾಲ ಅಂತ ತೆಗೆದುಕೊಂಡು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಒಂದು ಅವಧಿಯಲ್ಲಿ ಸುಮಾರು 25,000 ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿಗಳನ್ನು, 2,000 ಕಿಲೋಮೀಟರ್ಗಳಷ್ಟು ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡಿ 400 ವಂದೇ ಭಾರತ್ ರೈಲುಗಳನ್ನು ತರುವಂತದ್ದು ಶ್ಲಾಘನೀಯ. 2030 ಅವಧಿಗೆ ಭಾರತದ ನಗರೀಕರಣ 40.70% ಹೆಚ್ಚಲಿದೆ ಅಂತ ವಿಶ್ವಸಂಸ್ಥೆ ಕೂಡ ಹೇಳಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ಅಲ್ಲಿ ನಗರ ಅಭಿವೃದ್ಧಿಗಾಗಿ ರಾಜ್ಯಗಳಿಗೆ ಅದು ಬಡ್ಡಿ ರಹಿತ ಅನುದಾನವನ್ನು ಕೊಡುತ್ತೇವೆ ಅನ್ನುವಂತಹ ಮಾತು ಕೂಡ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಇದು ಮೂರನೇದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ. ಸೊ ಕಳೆದ 2 ವರ್ಷಗಳಿಂದ ಕರೋನಾದ ಪರಿಣಾಮದಿಂದಾಗಿ ಮಕ್ಕಳಲ್ಲಿ ಕಲಿಕೆಯ ನಷ್ಟ, ಲರ್ನಿಂಗ್ ಲಾಸ್, ನ್ಯೂಮರಿಕಲ್ ಎಬಿಲಿಟಿ ಆಗಲಿ, ಫೌಂಡೇಶನ್ ಲಿಟ್ರೆಸಿ, ಇದೆಲ್ಲ ತುಂಬಾ ಎಫೆಕ್ಟ್ ಆಗಿದೆ. ಪ್ರತಿಯೊಂದು ಸ್ಕೂಲಿಗೆ ಟಿವಿಯನ್ನು ಕೊಡ್ತೀವಿ. ಸೊ ಇದರಿಂದ ನಮ್ಮ ದೇಶದ ಎಲ್ಲಾ ಮಕ್ಕಳಿಗೆ ಏನ್ ಕಲಿಕೆಯ ನಷ್ಟ ಆಯ್ತು, ಇನ್ನು ಮುಂದೆ ಯಾವುದೇ ರೀತಿಯ ಈ ರೀತಿಯ ಪ್ಯಾಂಡಮಿಕ್ ಬಂದ್ರೆ ಇದು ತೊಂದರೆ ಆಗೋದಿಲ್ಲ. ಮೂರನೇದಾಗಿ ಸಾವಯವ ಕೃಷಿ, ಜೀರೋ ಫಾರ್ಮಿಂಗ್ ಗೆ ಕೂಡ ಬೆಂಬಲ ಕೊಡ್ತೀವಿ ಹಾಗೂ ರೈತರಿಗೆ ಬೆಂಬಲ ಬೆಲೆ ಅಂದ್ರೆ MSP ಅನ್ನು ನೇರವಾಗಿ ಅವರ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂಥದ್ದು ಕೂಡ ಮೆಚ್ಚುವಂತದ್ದು. ಆರೋಗ್ಯ ಮೂಲಭೂತ ಸೌಕರ್ಯಗಳು, ಇದು ಬಹಳ ನೀಡ್ ಆಫ್ ಅವರ್ ಅಂತ ಹೇಳ್ಬೋದು. ಇದು ನ್ಯಾಷನಲ್ ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಮ್, ಇನ್ನೊಂದು ಪ್ರಾಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಕೂಡ ಇವತ್ತು ಅದಕ್ಕೆ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. 2022-23 ಸಾಲಿನ ಕೇಂದ್ರ ಮುಂಗಡ ಪತ್ರ ಕುರಿತು ರಾಯಚೂರಿನ ಚಾರ್ಟರ್ಡ್ ಅಕೌಂಟೆಂಟ್ ಆದಂತಹ ಶ್ರೀ ಚೆನ್ನ ಮಲ್ಲಿಕಾರ್ಜುನ ಗೌಡ ಅವರು, ಸಾರ್ವಜನಿಕರಿಗೆ ಸ್ವಲ್ಪ ನಿರಾಶೆ ಆಗಿದೆ, ನೇರ ತೆರಿಗೆಯಲ್ಲಿ ಯಾವುದೇ ಇಳಿಕೆ ಇಲ್ಲ, ಅದು ಬಿಟ್ರೆ ಇದು ಒಂದು ಒಳ್ಳೆ ಬಜೆಟ್, ಈಗ 60 ಲಕ್ಷ ಜಾಬ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ. 25,000 ಕಿಲೋಮೀಟರ್ ಗಳಷ್ಟು ಹೈವೇ ನಿರ್ಮಾಣ ಘೋಷಣೆ ಮಾಡಿದ್ದಾರೆ. ಈಗ ರೈತರಿಗೆ ಒಂದು ಬೆಳೆಗೆ ಒಂದೇ ಕಡೆ ಧಾರಣೆ ಬರಂಗೆ ಏಕರೂಪದಲ್ಲಿ ಸಿಗಂಗೊಂದು ವ್ಯವಸ್ಥೆ ಮಾಡಿದ್ದಾರೆ. ಸಾರಿಗೆ ಮತ್ತು ಮೂಲ ಸೌಕರ್ಯಗಳಿಗೆಲ್ಲ 10,000 ಕೋಟಿಯನ್ನು ತೆಗೆದಿಟ್ಟಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನಲ್ಲಿ ಪಿಒ ಬಿಡುಗಡೆ ಅಂದ್ರೆ ಅವರು ಶೇರ್ ಗವರ್ಮೆಂಟ್ ಶೇರ್ ನಲ್ಲಿ ಎಷ್ಟು ಅಂತ ಇನ್ನೂ ಹೇಳಿಲ್ಲ, ಶೀಘ್ರದಲ್ಲೇ ಹಿಂಪಡೆಕೊಳ್ಳುತ್ತಾರೆ. ಇದರಲ್ಲಿ ಗವರ್ಮೆಂಟ್ ತನ್ನ ಶೇರ್ ತೆಗೆಯೋದ್ರಿಂದ ಬಂಡವಾಳ ಹೂಡಿಕೆ ಆದಂತೆ ತಮ್ಮ ಬಜೆಟ್ ಖರ್ಚಿಗೆ ಉಪಯೋಗ ಮಾಡಲು ಅನುಕೂಲ ಆಗ್ತದೆ. ಆಮೇಲೆ 2023 ಒಂದು ರೈತರಿಗೂ ಮತ್ತು ಜನಸಾಮಾನ್ಯರಿಗೂ ಒಳ್ಳೇದು ಅಂತ ವರ್ಷ 23ರಲ್ಲಿ, ಯಾಕಂದ್ರೆ ಅದನ್ನ ಸಿರಿಧಾನ್ಯ ವರ್ಷ ಅಂತ ಆಚರಿಸಬೇಕನ್ನು ಮಾಡಿದ್ದಾರೆ. ಜನರಿಗೆ ಆರೋಗ್ಯದ ಮೇಲೂ ಒಂದು ಒಳ್ಳೆ ಅನುಕೂಲ ಆಗ್ತಾ ಇದೆ, ಮತ್ತೆ ಸಿರಿಧಾನ್ಯ ಬೆಳೆಯುವವರಿಗೂ ಕೂಡ ಇದರಿಂದ ಒಳ್ಳೆ ಲಾಭ ಆಗ್ತಾ ಇದೆ. 4 ನದಿಗಳು ಅಂದ್ರೆ ಕಾವೇರಿ ಪೆನ್ನಾರ ನದಿ ಜೋಡಣೆ ಮತ್ತು ಗೋದಾವರಿ ಕೃಷ್ಣಾ ನದಿ ಜೋಡಣೆ, ವ್ಯವಸಾಯ ಪ್ರದೇಶ ಜಾಸ್ತಿ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಕುಡಿಯುವ ನೀರು ವ್ಯವಸ್ಥೆನೂ ಇಂಪ್ರೂವ್ ಆಗುತ್ತೆ. ಲ್ಯಾಂಡ್ ರೆಕಾರ್ಡ್ಸ್ ರಿಜಿಸ್ಟ್ರೇಷನ್ ಮಾಡಲಾಗುವುದು, ಇನ್ಮೇಲೆ ಡಿಜಿಟೈಸೇಷನ್ ಎಲ್ಲ ಲ್ಯಾಂಡ್ ರೆಕಾರ್ಡ್ಗಳು ನಾವು ಮನೆಯಲ್ಲಿಂದಾನೇ ಮಾಡಬಹುದು ಅಥವಾ ಅಲ್ಲಿ ಒಂದು ವ್ಯವಸ್ಥೆ ಒಳಗೆ ಹಾಕ್ತದೆ. 2023 ವರ್ಷದೊಳಗೆ 80 ಲಕ್ಷ ಕ್ರೋಸ್ನಷ್ಟು ಮನೆಗಳನ್ನ ಕಟ್ಟಬೇಕು ಅಂತ ಒಂದು ವಿಚಾರ ಅದ. ಅಂದ್ರೆ ಇವು ಪಟ್ಟಣದಲ್ಲಿ ಕೂಡ ಅಂಗನವಾಡಿಗಳನ್ನೆಲ್ಲ ಮೇಲ್ದರ್ಜೆ ಮಾಡಬೇಕು, 2 ಲಕ್ಷ ಅಂಗನವಾಡಿಗಳಿಗೆ ಇದ್ರ ಉಪಯೋಗ ಪಡಿಸಬೇಕು ಅಂತ ಹೇಳಿ ಒಂದು ಅನುಕೂಲ ಮಾಡಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಜಿ ಎನ್ ಮಲ್ಲಿಕಾರ್ಜುನಪ್ಪ, ಚಿತ್ರದುರ್ಗ. ಆರ್ಥಿಕ ಅಭಿವೃದ್ಧಿಗೆ ಹಲವು ಪ್ರೋತ್ಸಾಹ ಅಂಶಗಳನ್ನು ತೆರೆದಿಟ್ಟಿದ್ದಾರೆ. ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಮುಂತಾದವುಗಳಲ್ಲಿ ಕಡಿತ ಅಥವಾ ರಿಯಾಯಿತಿಯನ್ನ ನಿರೀಕ್ಷಿಸಿದವರಿಗೆ ನಿರಾಶೆಯಾಗಿದೆ. ವೈಯಕ್ತಿಕ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ, ಆದರೆ ತೆರಿಗೆ ಲೆಕ್ಕಾಚಾರ ವಿವರಗಳನ್ನು ಸಲ್ಲಿಸುವ ವಿಧಾನವನ್ನ ಸರಳೀಕರಿಸಿ ವಿದ್ಯುನ್ಮಾನಗೊಳಿಸಲು ಕ್ರಮ ತೆಗೆದುಕೊಳ್ಳಲು ಪ್ರಸ್ತಾಪವಿದೆ. ಸಹಕಾರಿ ಸಂಸ್ಥೆಗಳ ಹೆಚ್ಚುವರಿ ಆದಾಯದ ಮೇಲಿನ ತೆರಿಗೆಯನ್ನ ಕಂಪನಿಗಳ ಮಟ್ಟಕ್ಕೆ ಇಳಿಸಿರುವುದು, ಸರ್ಚಾರ್ಜ್ ಅನ್ನ ಶೇಕಡಾ 12.5ರಿಂದ ಶೇಕಡಾ 7ಕ್ಕೆ ಇಳಿಸಿರುವುದು ಸ್ವಾಗತಾರ್ಹ. ವರ್ಚುವಲ್ ಡಿಜಿಟಲ್ ಆಸ್ತಿಗಳನ್ನ ತೆರಿಗೆ ವ್ಯಾಪ್ತಿಯಲ್ಲಿ ತಂದಿರುವುದು ಸಂಪನ್ಮೂಲ ಕ್ರೋಢೀಕರಣದ ದೃಷ್ಟಿಯಿಂದ ತುಂಬಾ ಒಳ್ಳೆಯ ಪ್ರಸ್ತಾವನೆಯಾಗಿದೆ. ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿರುವುದು, ರೈತರ ಸಾಮೂಹಿಕ ಬೇಡಿಕೆಯಾದ ಬೆಂಬಲ ಬೆಲೆಯನ್ನ ಸರ್ಕಾರದ ಖರೀದಿಯನ್ನ ಮುಂದುವರಿಸಿರುವುದು, ಸಾವಯವ ಕೃಷಿಗೆ ಮತ್ತು ನೀರಾವರಿ ವಿಸ್ತರಣೆಗೆ ಯೋಜನೆ ರೂಪಿಸಿರುವುದು, COVID-19 ಸಂದರ್ಭದಲ್ಲೂ ತನ್ನ ಅಭಿವೃದ್ಧಿ ದರವನ್ನ ಹೆಚ್ಚಿಸಿಕೊಂಡಿರುವ ಕೃಷಿ ವಲಯಕ್ಕೆ ನಿಜಕ್ಕೂ ಖುಷಿ ತರುವಂತಹದ್ದು. ರಕ್ಷಣಾ ಇಲಾಖೆಯ ಸಂಶೋಧನೆ ಮತ್ತು ಅಭಿವೃದ್ಧಿಯ ಪ್ರಯೋಜನಗಳನ್ನ ಕೈಗಾರಿಕೆ ಮತ್ತು ಶೈಕ್ಷಣಿಕ ವಲಯಕ್ಕೆ ಮುಕ್ತಗೊಳಿಸಿರುವುದು, 2 ಲಕ್ಷ ಅಂಗನವಾಡಿ ಕೇಂದ್ರಗಳನ್ನ ಆಧುನಿಕ ಸೌಲಭ್ಯಗಳಿಂದ ಆರಂಭಿಸುವ ಪ್ರಸ್ತಾಪ, ಸುಮಾರು ಶೇಕಡಾ 60ರಷ್ಟು ರಕ್ಷಣಾ ಇಲಾಖೆಯ ಖರೀದಿಗಳನ್ನ ಆಂತರಿಕ ಕೈಗಾರಿಕೆಗಳಿಂದ ಕೊಳ್ಳುವ ಪ್ರಸ್ತಾವನೆಗಳು ಅತ್ಯಂತ ಸ್ವಾಗತಾರ್ಹವಾಗಿವೆ. ಜೊತೆಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಮೂಲಕ ಡಿಜಿಟಲ್ ಕರೆನ್ಸಿಯನ್ನ ಜಾರಿಗೊಳಿಸುವ ನಿರ್ಧಾರ ಇತ್ತೀಚೆಗೆ ಕ್ರಿಪ್ಟೋ ಕರೆನ್ಸಿ ವ್ಯವಹಾರಗಳು ಸೃಷ್ಟಿಸುತ್ತಿರುವಂತಹ ಗೊಂದಲ ಮತ್ತು ಅನಾಹುತಗಳನ್ನ ತಡೆಯುವ ಉತ್ತಮ ಕ್ರಮಗಳಾಗಿವೆ. ಅಂಚೆ ಇಲಾಖೆಯನ್ನ ಬ್ಯಾಂಕ್ ವ್ಯವಹಾರಕ್ಕೆ ಮುಕ್ತಗೊಳಿಸಿರುವುದು ಒಳ್ಳೆಯ ಬೆಳವಣಿಗೆ. ಇನ್ನು ವೈಯಕ್ತಿಕ ಆದಾಯ ತೆರಿಗೆ ಮಿತಿಯನ್ನ ಏರಿಸದಿರುವುದು, ಪೆಟ್ರೋಲಿಯಂ ಉತ್ಪನ್ನಗಳಾದ ಅಡಿಗೆ ಅನಿಲ ಮತ್ತಿತರ ವಸ್ತುಗಳ ಮೇಲೆ ಈಗಾಗಲೇ ಅತಿ ಹೆಚ್ಚು ತೆರಿಗೆಗಳಾಕಿ ಅವು ತುಂಬಾ ದುಬಾರಿ ಆಗಿರೋದ್ರಿಂದ ಅವುಗಳ ಬೆಲೆ ಕಡಿಮೆ ಮಾಡಬೇಕೆನ್ನುವಂಥದ್ದು ಬಹಳಷ್ಟು ಜನಸಾಮಾನ್ಯರ ಬೇಡಿಕೆಯಾಗಿತ್ತು. ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ ಶ್ರೀಮತಿ ಗೀತಾ ಗಿರೀಶ್. ಬಹಳ ದೂರದೃಷ್ಟಿ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ ಒತ್ತು ಕೊಟ್ಟು ಮಂಡಿಸಿದ ಬಜೆಟ್ ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವುದರೊಂದಿಗೆ ಡಿಜಿಟಲ್ ಆರ್ಥಿಕತೆಗೆ ಬಹಳ ಮಹತ್ವವನ್ನು ನೀಡಿದ್ದಾರೆ. ಆತ್ಮನಿರ್ಭರ ಭಾರತದ ಕಲ್ಪನೆ, ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಮಹತ್ವ, ಪ್ರತಿ ಹಳ್ಳಿ ಕೂಡ ಪ್ರಗತಿ ಸಾಧಿಸಬೇಕೆಂಬ ಕಲ್ಪನೆಯ ಬಜೆಟ್ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಹಕಾರಿ ಆಗುತ್ತದೆ ಎಂಬ ಚಿಂತನೆಯನ್ನು ಕೂಡ ಈ ಬಜೆಟ್ನಲ್ಲಿ ಕಾಣಬಹುದು. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಮಹಿಳೆಯರಿಗೆ, ದುರ್ಬಲರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ, ಯುವಜನರಿಗೆ ವರದಾನವಾಗಲಿದೆ ಅಂತ ಪ್ರತಿಯೊಬ್ಬ ಭಾರತೀಯನಿಗೂ ಅನ್ನಿಸಬಹುದು. ಪರ್ಯಾಯ ಇಂಧನ ಬಳಕೆ, ಡಿಜಿಟಲ್ ಶಿಕ್ಷಣಕ್ಕೆ ಒತ್ತು, ಡಿಜಿಟಲ್ ವಿಶ್ವವಿದ್ಯಾಲಯ ಸ್ಥಾಪನೆ, ಡಿಜಿಟಲ್ ಕರೆನ್ಸಿ, ಒನ್ ಮಾರ್ಕೆಟ್ ಒನ್ ಟ್ಯಾಕ್ಸ್, 5G ಸೇವೆ ಆರಂಭ, 75 ಜಿಲ್ಲೆಗಳಲ್ಲಿ 75 ಡಿಜಿಟಲ್ ಬ್ಯಾಂಕಿಂಗ್, ಅಂಚೆ ಕಚೇರಿಯಿಂದ ಬ್ಯಾಂಕ್ಗಳಿಗೆ ನೇರ ಹಣ ವರ್ಗಾವಣೆ, ಸಾವಯವ ಕೃಷಿಗೆ ಹೆಚ್ಚಿನ ಒಲವು ಮತ್ತು ಶಾಲಾ ಪೂರ್ವ ಶಿಕ್ಷಣಕ್ಕಾಗಿ ಅಂಗನವಾಡಿಗೆ ಹೆಚ್ಚು ಗಮನ ಕೊಡ್ತಾ ಅದನ್ನ ಮೇಲ್ದರ್ಜೆಗೆ ಏರಿಸುವ ಚಿಂತನೆ, ಇವೆಲ್ಲವೂ ಕೂಡ ದೇಶದ ಅಭಿವೃದ್ಧಿಗೆ ಪೂರಕ ಅಂಶಗಳು ಎಂಬುದನ್ನು ಇಂದಿನ ಬಜೆಟ್ ನಮಗೆಲ್ಲರಿಗೂ ತೋರಿಸಿಕೊಟ್ಟಿದೆ. ಬಹು ನಿರೀಕ್ಷಿತ ಭಾರತೀಯ ಜೀವ ವಿಮಾ ನಿಗಮ ಅಂದ್ರೆ ಎಲ್ಐಸಿಯ ಐಪಿಒ ಇನಿಷಿಯಲ್ ಪಬ್ಲಿಕ್ ಆಫರ್ ಶೀಘ್ರದಲ್ಲಿ ಜಾರಿಗೆ ಬರಲಿದೆ. ಹಾಗೆಯೇ 400 ಹೊಸ ವಂದೇ ಭಾರತ್ ರೈಲು ಯೋಜನೆ, ಪ್ರಾದೇಶಿಕ ಭಾಷೆಗೆ ಆದ್ಯತೆ, ನದಿ ಯೋಜನೆಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಪಾರದರ್ಶಕತೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕೆಂಬ ಸಂದೇಶ ನೀಡಿದ ಇಂದಿನ ಬಜೆಟ್ ಪ್ರಗತಿಗೆ ಪೂರಕವಾಗಲಿದೆ. ನಾನು ಡಾಕ್ಟರ್ ಕಡ್ಲಬಾಳ್ ಕಂದಂಗದ್ರ ಅಂತ, ನಿವೃತ್ತ ಪ್ರಾಂಶುಪಾಲರು, ಹೊಸಪೇಟೆ. 2023 ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ ಎಂದು ಘೋಷಣೆ ಮಾಡುವುದರ ಮೂಲಕ ಬಜೆಟ್ ಮಂಡಿಸಿರುವುದು ಭಾರತೀಯರ ಆಹಾರ ಸಂಸ್ಕೃತಿ ಮತ್ತು ಅದರ ಅನನ್ಯತೆಯನ್ನು ದೇಶೀಯ ಆಹಾರ ಧಾನ್ಯಗಳ ಸಂರಕ್ಷಣೆ ಕಲ್ಪನೆಯಲ್ಲಿ ಬಿಂಬಿತವಾಗಿರುವುದನ್ನು ಗಮನಿಸಬಹುದು. ಬಹುತೇಕವಾಗಿ ಎಲ್ಲರಿಗೂ ತಮ್ಮದೇ ಆದ ನಿರೀಕ್ಷೆಗಳು ಇರುತ್ತವೆ, ಅದು ಸಹಜ ಕೂಡ. ಆದರೆ ಕಳೆದೆರಡು ವರ್ಷಗಳಿಂದ ಕೊರೋನಾದಂತಹ ಮಾರಕ ರೋಗ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ರಾಷ್ಟದ ಸಮಗ್ರ ಅಭಿವೃದ್ಧಿಯನ್ನು ಕೂಡ ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ಅಭಿವೃದ್ಧಿಯ ಸಂಕಲ್ಪದ ಹಿನ್ನೆಲೆಯಲ್ಲಿ ಆ ಸರ್ಕಾರಕ್ಕೆ ಸಂಗ್ರಹವಾಗಬೇಕಾಗಿರುವ ಆದಾಯದ ಮೂಲಗಳನ್ನು ಸ್ವಗತ ಕುರಿತು ಯೋಚನೆ ಮಾಡುವುದರ ಹಿನ್ನೆಲೆಯಲ್ಲಿ ಗಮನಿಸಿದರೆ ಇದೊಂದು ಉತ್ತಮವಾದ ಬಜೆಟ್ ಎಂದು ಕೂಡ ಹೇಳಬಹುದು. ಪ್ರತಿ ಹಳ್ಳಿಗೂ ಆಪ್ಟಿಕಲ್ ಫೈಬರ್ ಸೌಲಭ್ಯ, ಸಾರಿಗೆ ಸಂಬಂಧಪಟ್ಟಂತೆ ಪರ್ವತ ಶ್ರೇಣಿಗಳಲ್ಲಿ ರಸ್ತೆ ಅಭಿವೃದ್ಧಿ, ರೈಲು ಮಾರ್ಗಗಳ ವಿಸ್ತರಣೆ, ರೈತಾಪಿಗಳಿಗಂತೂ ಕನಿಷ್ಠ ಬೆಲೆ ಬೆಂಬಲಕ್ಕೋಸ್ಕರ ಬಜೆಟ್ ಅನ್ನು ಮೀಸಲಿರಿಸಿರ್ತಕ್ಕಂಥ ಹೈಡ್ರೋ ಸೋಲಾರ್ ಪ್ರಾಜೆಕ್ಟ್ಗಳಿಗಾಗಿ 1,400 ಕೋಟಿ ಮೀಸಲಿರಿಸಿರುವುದು, ಕೃಷಿ ಉಪಕರಣಗಳ ಬೆಲೆ ಇಳಿಕೆ ಮತ್ತು ಪಂಚನದಿಗಳ ಜೋಡಣೆಯಂತಹ ಅಭಿವೃದ್ಧಿಪರವಾದ ಯೋಜನೆಗಳು ಆ ಪ್ರದೇಶದ ಕೃಷಿಕರಿಗಾಗಿ ಕೈಗೊಂಡಿರ್ತಕ್ಕಂಥ ಅನುಕೂಲಕರವಾದ ಯೋಜನೆಗಳೆಂದು ಗಮನಿಸಬಹುದು. ಆದಾಯ ತೆರಿಗೆ ಪಾವತಿಯಲ್ಲಿ ಬಜೆಟ್ನಲ್ಲಿ ಯಾವುದೇ ಪೂರಕ ನಿರ್ಧಾರ ತೆಗೆದುಕೊಂಡಾಗಲೇ ಎಂಬ ಕಾರಣಕ್ಕಾಗಿ ಅದನ್ನು ದ್ವೇಷಿಸುವುದು ಕೂಡ ಸರಿಯಲ್ಲ ಎನ್ನುವುದು ನನ್ನ ಭಾವನೆ. ಪ್ರಸ್ತುತ ಸ್ಥಿತಿಯನ್ನು ಗಮನಿಸಿ ಇದೊಂದು ಮಿತ್ರ ಪ್ರತಿಕ್ರಿಯೆಯ ಸಮತೋಲನವಾದ ಬಜೆಟ್ ಎಂದು ಹೇಳಬಹುದು. ಮೈಸೂರಿನ ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜಿಯ ಯೋಜನಾ ಮುಖ್ಯಸ್ಥರು ಪ್ರಶಾಂತ್ ಎಚ್.ಎಂ. ಮೂಲಭೂತ ಸೌಲಭ್ಯ ಅಭಿವೃದ್ಧಿಗೆ ಬಹಳಷ್ಟು ಒತ್ತಾಸೆಯನ್ನ ಕೊಡಲಾಗಿದೆ. ನದಿ ಜೋಡಣೆ ಇರ್ಬೋದು, ಗತಿಶಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಬೋದು, ಅದು ರಸ್ತೆ, ರೈಲು, 5G ಮತ್ತೆ ಅರ್ಬನ್ ಪ್ಲಾನಿಂಗ್ಗೆ ಈ ರೀತಿಯ ಹಲವಾರು ಯೋಜನೆಗಳನ್ನು ದೀರ್ಘಾವಧಿ ಲಾಭಗಳನ್ನು ಕೊಡುವಂತಹವು. ತಂತ್ರಜ್ಞಾನಕ್ಕೆ ಒತ್ತು, ಅದು ಡಿಜಿಟಲ್ ಯೂನಿವರ್ಸಿಟಿ ಅಂತ ಇರ್ಬೋದು, ಇ ವಿದ್ಯಾ ಅಂತ ಹೇಳಿ ಇರ್ಬೋದು, ಅಥವಾ ನ್ಯಾಷನಲ್ ಹೆಲ್ತ್ ಪೋರ್ಟಲ್ ಇರ್ಬೋದು, ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗಿದ್ದಿರ್ಬೋದು, ಎಲ್ಲದರಲ್ಲೂ ತಂತ್ರಜ್ಞಾನಕ್ಕೆ ತುಂಬಾ ಒತ್ತನ್ನು ಕೊಡಲಾಗಿದೆ ಅಂತ ಅನಿಸ್ತಾ ಇದೆ. ಶಿಕ್ಷಣದ ಜೊತೆಗೆ ಕೌಶಲ್ಯಾಭಿವೃದ್ಧಿಗೂ ಮಹತ್ವವನ್ನು ಕೊಡಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಂದು ಮೆನ್ಷನ್ ಬಜೆಟ್ನಲ್ಲಿ ಇದ್ದಿದ್ರೆ ಮಹತ್ವ ಕೊಟ್ಟಿರಬಹುದು, ಆದ್ರೆ ಅದು ನೇರವಾಗಿ ಇಲ್ಲ, ಪರೋಕ್ಷವಾಗಿ ಸಪೋರ್ಟ್ ಸಿಕ್ಕಿದೆ. ಆತ್ಮನಿರ್ಭರತೆ, ಅದಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. 68% ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗೆ ಡಿಫೆನ್ಸ್ನ ಎಲ್ಲ ಉತ್ಪನ್ನಗಳು ಆಗ್ಬೇಕು ಅನ್ನೋದು 58 ಇತ್ತು, 68 ಆಗಿದೆ, ಖುಷಿಯ ವಿಚಾರ. ಕರ್ನಾಟಕ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಆರ್.ಆರ್. ಬಿರಾದಾರ್ ಅವರು, ಕೃಷಿ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತು ಕೊಡಲಾಗಿದೆ. ಜೊತೆಗೆ ಬಂಡವಾಳ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ದೇಶೀಯವಾಗಿ ಎಣ್ಣೆ ಬೀಜಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಉತ್ತೇಜನ ಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಲ್ಯಾಂಡ್ ರೆಕಾರ್ಡ್ಸ್ ಅನ್ನು ಡಿಜಿಟಲೈಸ್ ಮಾಡಲಿಕ್ಕೆ ಆ ಕಿಸಾನ್ ಡ್ರೋನ್ ಅಂತೇಳಿ ಬಳಕೆಗೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಎಸ್ಸಿ ಎಸ್ಟಿ ರೈತರಿಗೆ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯ ರೂಪಾ ಜೋಶಿ ಅವರು, 39.45 ಲಕ್ಷ ಕೋಟಿ ಗಾತ್ರದ ಈ ಬಜೆಟ್ನಲ್ಲಿ ರೈತರಿಗೆ ನಿಜವಾಗಲೂ ತುಂಬಾ ಒಂದು ಹಿತಾಸಕ್ತಿಯನ್ನ ಇದು ಕಾದ್ಕೊಂಡಿದೆ. ರೈತರು ಮತ್ತೆ ಸಣ್ಣ ಉದ್ಯಮಿಗಳ ಸರಕುಗಳನ್ನ ಸಾಗಣೆಗೆ ಮಾಡಲಿಕ್ಕೆ ವಂದೇ ಭಾರತ್ ರೈಲ್ವೆಯನ್ನ ಇದು ಮೀಸಲಾಗಿಟ್ಟಿದೆ. ಸಣ್ಣ ಉದ್ಯಮಿಗಳಿಗೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿಯನ್ನ ಅದು 2023ವರೆಗೂ ಇದು ವಿಸ್ತರಣೆ ಮಾಡಿದೆ. ಕೊರೋನಾ ಕಾಲದಲ್ಲಿ ಶಿಕ್ಷಣದಿಂದ ವಂಚಿತರಾದಂತಹ ವಿದ್ಯಾರ್ಥಿಗಳಿಗೆ ಒತ್ತು ನೀಡೋಕ್ಕೋಸ್ಕರ 1 ಕ್ಲಾಸ್ 1 TV ಅಂತೇಳಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ, ಡಿಜಿಟಲ್ ಶಿಕ್ಷಣವನ್ನ ನೀಡಲಿಕ್ಕೆ ಈ ಒಂದು ಬಜೆಟ್ ಅಲ್ಲಿ ಹೆಚ್ಚು ಒತ್ತನ್ನ ನೀಡಲಾಗಿದೆ. ಮಹಿಳಾ ಸಬಲೀಕರಣಕ್ಕೆ ಅಂತೇಳಿ ಸಕ್ಷಮ ಅಂಗನವಾಡಿ ಯೋಜನೆ ಕೂಡ ನನಗೆ ತುಂಬಾ ಸಂತೋಷ ಕೊಟ್ಟಂತಹ ಒಂದು ವಿಷಯ. ಕಾಂಟ್ರಾಕ್ಟರ್ಗಳಿಗೆ ಒಂದು ರಿಲೀಫ್ ಇದೆ, ಅವರು ವರ್ಷಗಟ್ಟಲೆ ಕೆಲಸವನ್ನು ಮಾಡಿ ಹಣಕ್ಕಾಗಿ ಅಲ್ದಾಡಬೇಕಾಗಿತ್ತು, ಈಗ ಅಲ್ಲಿ ಬಿಲ್ ಸಲ್ಲಿಸಿ 10 ದಿನದೊಳಗೆ ಒಂದು 75% ಹಣ ಅವರಿಗೆ ಪಾವತಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಈ ಬಜೆಟ್ ಅಲ್ಲಿ ತಂದಿದ್ದಾರೆ. ಪ್ರತ್ಯೇಕ ರೈಲ್ವೆ ಬಜೆಟ್ ಮಂಡಿಸುವ ಸಂಪ್ರದಾಯವನ್ನು ಕೈಬಿಟ್ಟಿರುವುದರಿಂದ ಈ ಸಾಮಾನ್ಯ ಬಜೆಟ್ನಲ್ಲಿಯೇ ರೈಲ್ವೆ ಇಲಾಖೆಯ ಆಯವ್ಯಯಗಳನ್ನು ಮಂಡಿಸಲಾಯಿತು. ರೈಲ್ವೆ ಇಲಾಖೆಯ ನೈಋತ್ಯ ವಿಭಾಗದ ಪ್ರಧಾನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅನೀಶ್ ಹೆಗಡೆ, ರೈಲ್ವೆ ಇಲಾಖೆಗೆ 1 ಲಕ್ಷ 40,367 ಕೋಟಿ ರೂಪಾಯಿಗಳಷ್ಟು ಅಲೋಕೇಶನ್ ದೊರೆತಿರುತ್ತದೆ. ರೈಲ್ವೆ ಇಲಾಖೆಯಲ್ಲಿ ಈ ಬಜೆಟ್ನಲ್ಲಿ ಮೂರು ಪ್ರಮುಖ ಅಂಶಗಳಿಗೆ ಒತ್ತನ್ನು ನೀಡಲಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿ, ಮುಂಬರುವ ಮೂರು ವರ್ಷದಲ್ಲಿ ಭಾರತದಾದ್ಯಂತ 100 ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಸ್ ನಿರ್ಮಾಣ ಮಾಡುವಂತಹ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಇದೆ. ಈ ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗಳಲ್ಲಿ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಇಂಟಿಗ್ರೇಷನ್ ಮತ್ತು ಕನೆಕ್ಟಿವಿಟಿ ಇರುತ್ತೆ. ಏರ್ ಕಾರ್ಗೋ, ರೋಡ್ವೇಸ್, ವಾಟರ್ವೇಸ್ ಜೊತೆ ಒಂದು ತಡೆರಹಿತವಾದ ಸಂಪರ್ಕ ಸಾಧ್ಯತೆ ಮಾಡಿ ಕೈಗಾರಿಕೆಗಳಿಗೆ, ಕೃಷಿಕರಿಗೆ, ರೈತರಿಗೆ ತಮ್ಮ ಸರಕು ಸರಂಜಾಮುಗಳನ್ನು ಯಾವುದೇ ತೊಂದರೆ ಇಲ್ಲದೆ ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. 2,000 ಕಿಲೋಮೀಟರ್ಗಳಷ್ಟು ರೈಲ್ವೆ ನೆಟ್ವರ್ಕ್ನಲ್ಲಿ ಕವಚ್ ಅಂತ ಭಾರತದಲ್ಲೇ ಡೆವಲಪ್ ಮಾಡಿದಂತಹ ಒಂದು ಟೆಕ್ನಾಲಜಿ. ಕವಚ್ ಅಂತ ಅಂದ್ರೆ ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್. ಅಂದ್ರೆ ಒಂದೇ ಟ್ರ್ಯಾಕ್ ನಲ್ಲಿ ಮತ್ತೊಂದು ಟ್ರೈನ್ ಬಂದ್ರೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಬ್ಸ್ಟ್ರಕ್ಷನ್ ಬಂದ್ರೆ ರೇಡಿಯೋ ಕಮ್ಯುನಿಕೇಶನ್ ಮೂಲಕ, GPS ಟೆಕ್ನಾಲಜಿ ಮೂಲಕ ಆಟೋಮೆಟಿಕ್ ಆಗಿ ಬ್ರೇಕ್ ಗಳನ್ನು ಹಾಕಿ ಆಕ್ಸಿಡೆಂಟ್ ಗಳನ್ನ ನಿಲ್ಸತ್ತೆ. ರೈಲ್ವೆ ಇಲಾಖೆಯಲ್ಲಿ 0 ಆಕ್ಸಿಡೆಂಟ್ ಅಂತ ಏನ್ ಗೋಲ್ ಇದೆ ಅದನ್ನ ಅಚೀವ್ ಮಾಡಲಿಕ್ಕೆ ಇದು ಸಹಕಾರಿಯಾಗಲಿಕ್ಕಿದೆ. ಅದರ ಜೊತೆ ಭಾರತೀಯ ರೈಲ್ವೆಯು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಂತ ಒಂದು ಹೊಸ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಆಯಾ ಭೌಗೋಳಿಕ ಪ್ರದೇಶದಲ್ಲಿ ಯಾವ ಪ್ರಾಡಕ್ಟ್ಗೆ ಸೂಕ್ತವಾದಂತಹ ಮಾರುಕಟ್ಟೆ ಸೌಲಭ್ಯವನ್ನು ಕಲ್ಪಿಸಬಹುದು ಅದಕ್ಕೆ ಇಂಬು ನೀಡಲಿಕ್ಕೆ ಆ ಸ್ಟೇಷನ್ಗಳಲ್ಲಿ ಪ್ರತಿ ಸ್ಟೇಷನ್ದಲ್ಲೂ ಒಂದು ಪ್ರಾಡಕ್ಟ್ ಕೃಷಿಕರಿಗೆ, ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ ಅವರಿಗೆ ಸಹಾಯ ಆಗಲಿಕ್ಕೆ ಈ ಒಂದು ಯೋಜನೆಯನ್ನು ಅಳವಡಿಸಲಾಗ್ತಾ ಇದೆ. ರೈತರಿಗೆ ಈಗಾಗಲೇ ಕಿಸಾನ್ ರೈಲ್ ಭಾರತದಾದ್ಯಂತ ಬೇರೆ ಬೇರೆ ಪ್ರದೇಶದಲ್ಲಿ ಓಡ್ತಾ ಇದೆ. ಅದರಲ್ಲಿ ಸಾಗಾಣಿಕೆ ಮಾಡುವಂತಹ ಸರಕಿನ ಶೇಕಡ 50%ನಷ್ಟು ಅವರಿಗೆ ರೈತರಿಗೆ ರಿಯಾಯಿತಿ ಕೂಡ ಸಿಗುತ್ತೆ. ಇದರಿಂದ ಬಹಳಷ್ಟು ರೈತರಿಗೆ ತಮ್ಮ ಉತ್ಪಾದನೆಗೆ ಹೆಚ್ಚಿನ ಬೆಲೆಯನ್ನು ಕಂಡುಕೊಳ್ಳಲಿಕ್ಕೆ, ಹೊಸ ಮಾರುಕಟ್ಟೆಗಳಿಗೆ ತಮ್ಮ ಸರಕನ್ನು ಸಾಗಾಣಿಕೆ ಮಾಡಿ ಮಾರಾಟ ಮಾಡಲಿಕ್ಕೆ ಸಹಾಯಕವಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಮುಂಬರುವ 3 ವರ್ಷಗಳಲ್ಲಿ 400 ವಂದೇ ಭಾರತ್ ಟ್ರೈನ್ಗಳನ್ನು ಮುಂಬರುವ 3 ವರ್ಷಗಳಲ್ಲಿ ಭಾರತದಲ್ಲೇ ಉತ್ಪಾದನೆ ಮಾಡಿ ನಮ್ಮ ಸೇವೆಗಳಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ. ವಂದೇ ಭಾರತ್ ಟ್ರೈನ್ಗಳು ಪ್ರಪಂಚದ ಉತ್ಕೃಷ್ಟ ಟ್ರೈನ್ನಲ್ಲಿ ಒಂದಾಗಿದೆ. ಇದರಲ್ಲಿ ಅತ್ಯುತ್ತಮವಾದಂತಹ ಸೌಲಭ್ಯ ಪ್ರಯಾಣಿಕರಿಗೆ ಸಿಗುತ್ತೆ. ಇದು ವಿದ್ಯುತ್ ಚಾಲಿತ ಟ್ರೈನ್ ಆಗಿರುವುದರಿಂದ ಪರಿಸರ ಮಾಲಿನ್ಯ ಇರೋದಿಲ್ಲ, ಮತ್ತೆ ಇದು ಎನರ್ಜಿ ಎಫಿಷಿಯಂಟ್ ಟ್ರೈನ್ ಆಗಿರುತ್ತೆ. ಸಣ್ಣ ಪುಟ್ಟ ಸಾಗಾಣಿಕೆದಾರರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ರೈಲ್ವೆ ಪಾರ್ಸಲ್ ಮತ್ತು ಭಾರತೀಯ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಜೊತೆ ಕೊಲಾಬರೇಷನ್ ಕೂಡ ಅನುಷ್ಠಾನವಾಗಲಿಕ್ಕಿದೆ. ಮಿಸ್ಟರ್ ಸ್ಪೀಕರ್ ಸರ್, ವಿತ್ ದೀಸ್ ವರ್ಡ್ಸ್ ಐ ಕಮೆಂಡ್ ದಿ ಬಜೆಟ್ ಟು ದಿಸ್ ಆಗಸ್ಟ್ ಹೌಸ್. ಥ್ಯಾಂಕ್ ಯು. ಕಾಗದರಹಿತ ಮುಂಗಡ ಪತ್ರದ ಮಂಡನೆ ಈ ಬಾರಿಯ ವಿಶೇಷವಾಗಿತ್ತು. ಒಮಿಕ್ರಾನ್ ಆತಂಕದ ನಡುವೆ ಹಿಂದಿನಿಂದ ನಡೆದುಕೊಂಡು ಬರುತ್ತಿದ್ದ ಹಲ್ವಾ ತಯಾರಿಸುವ ಸಂಭ್ರಮವನ್ನು ಕೈಬಿಡಲಾಗಿತ್ತು. ಇಂದು ಸಂಸತ್ತಿನಲ್ಲಿ ಮಂಡನೆಯಾದ ಬಜೆಟ್ ಪ್ರಸ್ತಾವನೆಗಳ ಮೇಲೆ ಸಂಸತ್ತಿನ ಪ್ರಸಕ್ತ ಅಧಿವೇಶನದ ಮೊದಲ ಸುತ್ತಿನಲ್ಲಿ ಫೆಬ್ರವರಿ 11ರವರೆಗೆ ಚರ್ಚೆ ಸಂವಾದಗಳು ನಡೆಯಲಿವೆ. ಒಂದು ತಿಂಗಳ ಅವಧಿಯಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಯ ಬಜೆಟ್ ಪ್ರಸ್ತಾವನೆಗಳ ಪರಿಶೀಲನೆಯ ನಂತರ ಮಾರ್ಚ್ 14ರಿಂದ ಏಪ್ರಿಲ್ 8ರವರೆಗೆ ನಡೆಯುವ ದ್ವಿತೀಯ ಸುತ್ತಿನಲ್ಲಿ ಬಜೆಟ್ ಪ್ರಸ್ತಾವನೆಗಳನ್ನು ಅಂಗೀಕರಿಸಲಾಗುವುದು. ಇದುವರೆಗೆ 2022-23 ಸಾಲಿನ ಕೇಂದ್ರ ಮುಂಗಡ ಪತ್ರ ಪ್ರತಿಕ್ರಿಯೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಕಾನ್ಸೆಪ್ಟ್ ಫರ್ನಾಂಡಿಸ್. ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ. ಸಮಯ 6:00. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಳಲಿದ್ದೀರಿ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು